ಅದಕ್ಕೆ ಕಡಿಮೆ ರೇಟ್ ಮಾಡ್ತಾವೆ, ಒಂದು 15 ರೂಪಾಯಿ 20 ರೂಪಾಯಿ. ಆಮೇಲೆ ಅದಕ್ಕೂ ಎತ್ತರ ಇತ್ತು, ಇನ್ನೂ 5 ಅಡಿ ಎತ್ತರ ಇತ್ತಪ್ಪ ಅಂತಂದರೆ 25 ರೂಪಾಯಿ. ಭಾಳ ಅಗ್ದಿ ನಮ್ಮದು, ನಮ್ಮ ಟೀಮು ಹೇಳ್ಬೇಕಂತಂದರೆ ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿ ಎಲ್ಲ ಬ್ಯಾಚ್ ಇದೆ. ಅತೀ ಕಡಿಮೆ ಅಂದರೆ ನಮ್ಮದೇ ರೇಟ್ ಮರಾತದ್ದು, ಅತೀ ಕಡಿಮೆ 2-3 ರೂಪಾಯಿ. ಅವ್ರಿಗಿಂತೂ 2-3 ರೂಪಾಯಿ ನಮ್ದು ಕಡಿಮೆ. ನಮ್ಮ ಹುಡುಗರಿಗೆ ಹೇಳಿ ಕಳಿಸಿರ್ತಾನೆ, ರೋಗ ಬಿದ್ದಿದೆ, ಕಾಯಿ ಕಡಿಮೆ ಇದೆ, ರೈತರು ಕಷ್ಟದಾಗಿದ್ದಾರೆ, ಮಾಡಬರ್ರಿಪ್ಪ ಕೆಲಸ ಮಾಡಬರ್ರಿ, ನೀವು ಇನ್ನೊಬ್ರು ಹಂಗೆ ಅಷ್ಟು ಇಷ್ಟು ಅವ್ರಿಗೆ ಕೇಳಕ್ ಹೋಗ್ಬೇಡ್ರಿ, ರೈತರು ಸಂಕಷ್ಟದಾಗದಾರ ಅಂತ ಹೇಳ್ತಿರ್ತಾನೆ. ಆ ಪ್ರಕಾರ ನಮ್ಮ ಹುಡುಗರು ಮಾಡಿಬರ್ತಾರೆ. ಎಲ್ಲ ಹೆಚ್ಚಿದ್ಯಾ ಹೋಗೋಣ, ನಮ್ದು ತಾಪತ್ರೆ ಆಗಿತ್ತು. ಇಲ್ಲ ಕೆಲಸ ಮಾಡಬೇಡ್ರಿ, ನೀವು ಇನ್ನೊಬ್ರು ಹಂಗೆ ಅಷ್ಟು ಇಷ್ಟು ಅವ್ರಿಗೆ ಕೇಳಕ್ ಹೋಗ್ಬೇಡ್ರಿ, ರೈತರು ಸಂಕಷ್ಟದಾಗದಾರ ಅಂತ ಹೇಳ್ತಿರ್ತಾನೆ. ಆ ಪ್ರಕಾರ ನಮ್ಮ ಹುಡುಗರು ಮಾಡಿಬರ್ತಾರೆ. ಎಲ್ಲ ಹೆಚ್ಚಿದ್ಯಾ ಹೋಗೋಣ, ನಮ್ದು ತಾಪತ್ರೆ ಆಗಿತ್ತು. ಇಲ್ಲ ಆ ತರ ಕೇಳದಲ್ಲ, ಅವ್ರು ಹೇಳದಲ್ಲ, ಆ ತರ ಅನ್ನೋದೇ ಅಲ್ಲ, ಸುಮ್ ಮಾಡ್ಬಾರ್ದು. ಅದ್ರ ಗೊತ್ತಾಗತ್ತಿ, ಒಂದು ತೋಟದಲ್ಲಿ ಅಂದ್ರೆ ಒಂದೇ ಲೆವೆಲಲ್ಲಿ ಗಿಡ ಇರಲ್ಲ, 20 ಗಿಡ ದೊಡ್ಡವಿದ್ರೆ ಒಂದು 20 ಗಿಡ, ಅದರಲ್ಲಿ ಇನ್ನು 5-8 ಅಡಿ ಇನ್ನು ಕೆಳಗ ಇರ್ತಾವು, ಹಿಂದ ಮುಂದೆ ಹಿಂದ ಮುಂದೆ ಇರ್ತಾವು. ಅದು ಅವಾಗ ಮೇಂಟೆನೆನ್ಸ್ ಆಗತ್ತೆ. ಕಾಯಿ ಕೊಡ್ತಾರ ಬರೀ ದುಡ್ಡು ಒಂದೇನ? 2 ಕಾಯಿ ಕೊಡ್ತಾರೆ ಸರ್ ಅವ್ರಿಗೆ ಒಬ್ಬರಿಗೆ. ಆಮೇಲೆ 4 ಕಾಯಿ ಮಾತ್ರ ತಗರಂಗಿಲ್ಲ, ಅದು ಉಚಿತ ಅವರಿಗೆ ಊಟ ಮಾಡಕ್ ಅವರಿಗೆ. 2 ಕಾಯಿ ಒಬ್ಬ ಮನುಷ್ಯನಿಗೆ 2 ಕಾಯಿ ಅಂದ್ರೆ 2 ಕಾಯಿ ಒಂದು ಮರಕ್ಕೆ 15-20 ರೂಪಾಯಿ. ಎಷ್ಟು ನಿಮಿಷ ಹಿಡಿಯತ್ತೆ ಕೆಡವೋದಕ್ಕೆ? ಒಂದು ಮರ ಕಾಯಿ ಇಳಿಸ್ಬೇಕಂತ ಒಳ್ಳೆ ಈಜಿ. ಈಗ ಅವಾಗ ಬರೀ ಕೈಯಿಂದ ಹತ್ತಿದ್ರು, ಈಗ ಕೇರಳ ಸಿಸ್ಟಮ್ ಭಟ್ಕಳ ಕಂಪ್ನಿ ಇದೆ, ಅದು ಈಜಿ ಇದೆ. ಅಂದ್ರೆ ಮಂಡಿನೂ ಬರುತ್ತೆ ಒಂದು 8 ನಿಮಿಷ ಒಂದು ಮರ ಹತ್ತಕ್ಕೆ. ಭಾಳ ಅಂದ್ರೆ 8 ನಿಮಿಷ, ಭಾಳ ಫಾಸ್ಟ್ ಅದನಪ್ಪ ಅಂದ್ರೆ 5 ನಿಮಿಷದಾಗ ಹತ್ತಿ ಕೆಳಗೆ ಹಾಕಿಡಿ, 5 ನಿಮಿಷ ಕೆಳಗಿರುತ್ತೆ. ಈ ಮೇಲ್ಗಡೆ ಯಾವ್ದಾರ ಬಿಲ್ಡಿಂಗ್ ಮೇಲ್ಗಡೆ ಹೋಗಿ ಕೆಳಗಡೆ ನೋಡಿದಾಗ ಒಂಥರ ತಲೆ ಸುತ್ತದಂಗಾಗತ್ತೆ. ಹಿಂಗೆ ನೀವು ಮರ ಹತ್ತಿರಲ್ಲ, ಮರ ಹತ್ತಿ ಕೆಳಗಡೆ ನೋಡಿದಾಗ ನಿಮಗೆ ಆ ತರ ಅನ್ಸತ್ತ ಅಥವಾ ಮುಂಚೆ ಅನ್ನಿಸ್ತಿತ್ತ? ಇಲ್ಲ ಇಲ್ಲ, ಫಸ್ಟ್ ಟೈಮ್ ನಾನೊಂದು. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು ಹಿಂಗೆ ನಾನು ಸುಮಾರು ಈಗ ಒಂದು 18 ವರ್ಷ ನಾನು ಕಲಿತು. ಮೊದಲ ಟ್ಯಾಕ್ರಿ ಹೊಡಿತಿದ್ದೆ, ಜಮೀನು ಹೊಲ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಇದೇ ನಮ್ಮ ತೋಟಕ್ಕೆ, ನಮ್ಮ ಸ್ವಂತ ತೋಟಕ್ಕೆ ಒಬ್ಬ ಅವನಿಗೆ, ನನಗಂತೂ ಮುಂಚಿತವಾಗಿ ಮಿಷಿನ್ ತಂದಿದ್ದ ಮರ ತದ್ದು. ಅವಾಗ ಅದು ಒಂದು 10 ರೂಪಾಯಿ ಕೆಡುವಂಥದ್ದು ಮರ, ಒಂದು ಮರಕ್ಕೆ 10 ರೂಪಾಯಿ ರೇಟು. ಅವಾಗಲೇ ಅವನು 20 ರೂಪಾಯಿ ಕೇಳಿದ. ನಾನು ಕಾಯರ್ಸಕ್ಕೆ ಹೋಗಿದ್ದೆ, ನಾನೇನು ಕಲ್ತಿದ್ದಿಲ್ಲ ಅವಾಗ. ಹಿಂಗೆ ಕೇಳಿಬಿಟ್ನಲ್ಲಪ್ಪ ಅಂತಂದು, ನನಗೆ ಹಿಂಗೆ ಶಿವಮೊಗ್ಗ ನನಗೆ ಒಬ್ಬ ದಿವಾಕರ್ ಗುಪ್ತ ಅಂತ ಅವರು ಮೇನ್ ಡೀಲರ್, ಅವರು ನಂಬರ್ ಸಿಕ್ತವ್ರದ್ದು. ಸರ್ ಹಿಂಗೆ ನನಗೆ ಮಿಷಿನ್ ಬೇಕು ಅಂತ, ತೋಟಯ್ಯ ತಗೊಂಡು ಹೋಗ್ಬೇಕು ಅಂದ್ರೆ 3,500 ರೂಪಾಯಿ ಇರೋದು ನನಗೆ 2,500 ರೂಪಾಯಿ ಕೊಟ್ರು. ಅವಾಗ ನನ್ನ ಹತ್ರ ದುಡ್ಡಿಲ್ಲ, ಅದೊಂದು ಹೇಳ್ತಾನೆ ಅದೊಂದು ದುರಂತ. ಹಿಂಗೆ ಕುಂತಿದ್ದೆ, ಏನ್ ಮಾಡ್ಬೇಕಪ್ಪ, 30 ರೂಪಾಯಿ ಕೂಲಿ, ಏನ್ ಮಾಡೋಕ್, ಸಾಲ ಬೇರೆ ಆಗಿದೆ, ಹೆಂಗ್ ಮಾಡೋಕ್. ಒಬ್ಬ ನಿಮ್ಮಂತ ಒಬ್ಬ ನಮ್ಗೆ ಆತ್ಮೀಯ ಬಂದ್ರು ಇಲ್ಲೇ, ಗಂಟ್ಯಾರ ಅಲಪ್ಪ ಅಂತಂದ್ರು. ಅಳಿಯ ಅಂತಂದ್ರು, ಅಳಿಯ ನಾನು 2,500 ರೂಪಾಯಿ ಕೊಡ್ತಾನೆ, ಬಸ್ ಚಾರ್ಜ್ ಕೊಡ್ತಾನೆ, ಹೋಗಿ ತಗೊಂಬಂದ್ಬಿಡು ಅಂದ್ರು. ಬೆಳಗ್ಗೆ 100 ರೂಪಾಯಿ ಕೊಟ್ರು, ಬೆಳಗ್ಗೆ ಬಸ್ ಹತ್ಕೊಂಡು ಹೋದೆ, ಶಿವಮೊಗ್ಗ ಹೋದೆ, ತಗೊಂಬಂದೆ. ಅವರು ಮತ್ತೆ ತಿರ್ಗ ರೂಪಾಯಿ ಕೇಳಲಿಲ್ಲ ನಾನು. ಅವರು ಒಂದು 5-6 ವರ್ಷಕ್ಕೆ ಅವರು ದುಡ್ಡು ಮರ, ಅವ್ರ ತೋಟ 3 ತಿಂಗಳಿಗೊಮ್ಮೆ ಕಾಯಿ ಇಳಿಸ್ತಾ ಇಳಿಸ್ತಾ ಪ್ರತಿ ಸಲ ಹೋದ ಸರಿಗೊಮ್ಮೆ 200 ರೂಪಾಯಿ ಮುರ್ಕೋನಾರ ಅಷ್ಟೇ, ಅಲ್ಲಿಗೆ ಅದನ್ನ ದುಡ್ಡು ಮುಟ್ತಾನೆ. ಮುಟ್ಟು ಹಂಗೆ ನಾನು ಒಬ್ಬನಿದ್ದೆ, ಮತ್ತೊಬ್ಬನ ಬಂದ, ನಾನು ಬರ್ತಾನೆ ರೀ ಸೋಮಾರಿ ಅಂತ ಬಾರಪ್ಪ ಅಂದೆ. ಬಂದರಿಗೆ ಯಾರಿಗೂ ವಾಪಸ್ ಕಳಿಸ್ಲಿಲ್ಲ, ಎಲ್ಲರಿಗೂ ಕಲಿಸಿದೆ, ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟೆ, ಹಿಂಗೆ ಮಾಡ್ಬೇಕು ಹಿಂಗೆ ಬಿಡ್ಬೇಕು ಕೆಲಸ, ಒಳ್ಳೆ ತರಬೇತಿ ಕೊಟ್ಟೆ. ಇದೇ ನಮ್ಮ ಮಳೆಯ ಬಂದಿದ್ರು, ಭದ್ರಾವತಿ ಸ್ಟೇಷನ್ ಮೂಲಕ ಮಾತಾಡ್ಸಿದ್ರು, ನೀವು ಟ್ರೈನರ್ ಆಗಿ ಯಾಕೆ ಹೋಗ್ಬಾರ್ದು ಅಂದ್ರು. ನನ್ನ ಬ್ಯಾಚ್ ನಾನು ಬಿಟ್ಟು ಹೋಗೋಕ್ಕಾಗಲ್ಲ ಅಂತಂದು ಹೇಳಿದೆ ನಾನು. ಇವನು 2-3 ತಿಂಗಳಿಂದ ನಮ್ಮ ಇದೇ ನಮ್ಮ ಮಳೆಯ ಬಂದಿದ್ರು. ಈಗ ಮೇಲ್ ಹೋಗತ್ತಲ್ಲ ಇದು, ನೀವು ಮೆಷಿನ್ ಮೇಲ್ ತಗೊಂಡು ಹೋಗ್ತಿರಲ್ಲ, ಅದಕ್ಕೆ ಹೆಂಗೆ ಜನರೇಟರ್ ಇರತ್ತಾ ಅಥವಾ ಡೀಸೆಲ್ ಅಥವಾ ಪೆಟ್ಲ ಹೆಂಗೆ? ಯಾವ್ದಿಲ್ಲ, ಯಾವ್ದಿಲ್ರಿ, 2 ರೋಪ್ ಇರುತ್ತೆ ಕಾಲಲ್ಲಿ ಇಟ್ಕೊಂಡ್ ಪೆಟ್ಲ ಇರುತ್ತೆ, ಕಾಲಾಗಿ ಇಟ್ಕೊಳ್ಳೋದು ಕೈ ಹಿಡ್ಕೊಳ್ಳೋದು ಹೋಗ್ತಾ ಇರೋದು ಮರಕ್ಕೆ ಸುತ್ತಕ್ಕೆ. ಒಂದು ಕುಡುಗೋಲು ಇಟ್ಕೊಂಡು ಮೇಲೆ ಹತ್ತಿರ? ಹೌದು, ಕುಡುಗೋಲು ಬೇಕೇ ಬೇಕು. ಈ ತೆಂಗಿನಕಾಯಿ ಬೀಳ್ಬೇಕಾದ್ರೆ ನಿಮ್ ತಲೆ ಮೇಲೆ ಏನಾರ ಅಕಸ್ಮಾತ್ ಬೀಳೋ ಹಂಗೆ ಅದಕ್ಕೇನು ಪ್ರೊಟೆಕ್ಷನ್ ಏನ್ ಮಾಡ್ಕೊಂಡಿರ್ತೀವಿ?

ಈ ತರ ಅಡಿಕೆ ನಮಗೆ ಬೇಡ, ಅದು ಅವ್ರಿಗೆ ಬೇಕಾದ್ರೆ ಬೇಕಾಗ್ಲಿ, ನಮಗೆ ಮುಂದಿನಿಂದ ತೆಂಗು ಉಳಿಬೇಕು, ಅದು ಊಟಕ್ಕೂ ಒಳ್ಳೆ, ತೆಂಗು ಒಳ್ಳೆ ಎಲ್ಲ ಇದಕ್ಕೂ ಒಳ್ಳೇದು ತೆಂಗು ಅಂತ, ಅದು ಉಳ್ಕೊಂಡು ಹೋಗ್ಲಿ ಅಂತ ಮಾಡ್ತಾ. ಕೊಬ್ಬರಿ ಎಣ್ಣೆ ಬಹಳ ಜನ ಮಾಡ್ತಾರೆ, ನೀವು ಏನಾರ ಇಲ್ಲಿ ಗಾಣ ತರದ ಮಿಷಿನ್ ಇದೆ? ಊಟ ಮಾಡ್ತಾ ಇಲ್ಲ ಎಲ್ಲರೂ ಆ ಕಡೆ ಎಲ್ಲ, ಉಡುಪಿ ಮಂಗಳೂರು ಆ ಕಡೆ ಎಲ್ಲ ಊಟ ಮಾಡ್ತಾ ಇದಾರೆ. ನಮ್ ಕಡೆ ಸ್ವಲ್ಪ ಅಡಿಕ್ಟ್ ಆಗೋದು ಸ್ವಲ್ಪ ಕಷ್ಟ ಅವ್ರಿಗಿನ್ನು, ಈಗೀಗ ಅವ್ರಿಗೆ ಸ್ವಲ್ಪ, ಈಗ ಕೊರೋನಾ ಬಂತಲ್ಲ ಅವಾಗಿನ ಸ್ವಲ್ಪ, ಈಗ ಅವ್ರಿಗೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ತಿನ್ಬೇಕು ಅನ್ನೋದು ಒಂದು ಈಗ ಮನವರಿಕೆ ಆಗ್ತಾ ಐತಿ. ಈಗ ಕೊಬ್ಬರಿಂದ ಏನಾಗುತ್ತೆ ಅನ್ನೋದು ಅವ್ರಿಗೆ ಸ್ವಲ್ಪ ಇದಾಗುತ್ತೆ. ತೆಂಗಿಗೆ ಕಲ್ಪವೃಕ್ಷ ಅಂತ ಹೇಳ್ತಾರೆ, ಕಲ್ಪವೃಕ್ಷ. ಅದೇ ರೀತಿ ಕಲ್ಪವೃಕ್ಷದ ಜೊತೆಗೆ ನೀವಿರೋದ್ರಿಂದ ನಿಮ್ಮ ಜೀವನವೂ ಸಹ ಕಲ್ಪವೃಕ್ಷ ಆಗಲಿ ಅಂತ ಹೇಳಿ ಹಾರೈಸ್ತೀನಿ. ದಿನ ಪ್ರತಿದಿನ ತೆಂಗಿನ ಮರಕ್ಕೆ ಫಸ್ಟ್ ಎದ್ದ ತಕ್ಷಣ ನೋಡೋದೇ ಅದು, ನಮಸ್ಕಾರ ಮಾಡಿ ಅಂದ್ ಮುಂದಿನ ಕೆಲಸ. ನಮಸ್ಕಾರ ತೋಟಿ. ನಮಸ್ಕಾರ. ಇದುವರೆಗೆ ಕಾಯಿ ಕೀಳುವ ಕಾಯಕ ಈ ಕುರಿತು ಹರಿಹರ ತಾಲೂಕು ಕದರನಾಯಕನಹಳ್ಳಿಯ ಕೃಷಿಕರಾದ ಹೆಚ್ಎಂ ತೋಟಯ್ಯ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎಂಎ ಸುದರ್ಶನ. ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು ಮುಂದೆ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಕಾರ್ಡ್ ನಂಬರ್ ಅಥವಾ ಸಿವಿವಿ ಕೇಳಿದ್ರೆ ಯಾರಾದರೂ ನಂಬೋಕೆ ಯೋಗ್ಯರಲ್ಲ ಅವರು. ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಒಟಿಪಿ, ಪಿನ್, ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ ಎಸ್ಬಿಐ ಜೊತೆ ಮುಗಿಸೋಣ ದುರುಳರ ಕಥೆ. ಹ್ಯಾಶ್ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ ನೋಡು, ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ. ಶೃಂಖಲಾಯಾಹ ದಲನಾಯಕ ಭವಿಷ್ಯತಿ. ಪ್ರಿಯಾಹ ಶ್ರೋತಾರಃ, ಕೊರೋನಾ ಮಹಾಮಾರಿಂ ವಿರುದ್ಧ್ಯ ದೇಶಃ ಏಕತಾ ಭಾವನೆಯ ಯುದ್ಧತೆ. ಸಂಕಟಂ ಇದಂ ಇದಾನೀಂ ಅಪಿ ಪೂರ್ಣತಃ ನ ದೂರೀಭೂತಂ. ಭವಂತಃ ಪ್ರಾರ್ಥ್ಯಂತೆ ಯತ್ ಕೋವಿಡ್ ಸೂಚ್ಯೌಷಧಂ ಅವಶ್ಯಮೇವ ಸ್ವೀಕುರ್ವಂತು. ಅನವಧಾನತಾಂ ಚ ನೈವ ಆಚರಂತು. ಅಪಿ ಚ ಅಸ್ಮಾಭಿಃ ಸಹ ಸುರಕ್ಷಾಯಾಃ ಉಪಾಯತ್ರಯಸ್ಯ ಸಂಕಲ್ಪಂ ಸ್ವೀಕುರ್ವಂತು. ಮುಖ ನಾಸಿಕಾವರ್ಕಂ ಧಾರಯಂತು. ದೈಹಿಕ ದೂರತಾಂ ಪಾಲಯಂತು. ಪಾಣಿಪಾದಂ ಚ ಯಥಾ ಸಮಯಂ ಪ್ರಕ್ಷಾಲಯಂತು. ಔಷಧಂ ಅಪಿ ಅವಧಾನತಾ ಅಪಿ. ಇದಾನೀಂ ವಾರ್ತಾಃ ವಿಸ್ತರೇಣ. ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶದಾತಾ ಅಜಿತ್ ಡೋಭಾಲ ಕಥಿತವಾನ್ ಯತ್ ಭಾರತಸ್ಯ ಅಫ್ಘಾನಿಸ್ತಾನ ದೇಶಸ್ಯ ಘಟನಾಕ್ರಮೇಷು ಸೂಕ್ಷ್ಮದೃಷ್ಟಿ ಅಸ್ತಿ. ದೆಹಲಿ ಕ್ಷೇತ್ರೀಯ ಸಂವಾದೆ ಶ್ರೀ ಡೋಭಾಲೇನ ನಿಗದಿತಂ ಯತ್ ಅಯಂ ದೇಶಾಯ ಗೌರವಸ್ಯ ವಿಷಯೋ ವರ್ತತೆ ಯತ್ ಭಾರತಂ ಅಸ್ಯ ಸಂವಾದ ಶೃಂಖಲಾಯಾಃ ಅಧ್ಯಕ್ಷತಾಂ ಸಮ್ಯಕ್ತಯಾ ಸಮಾಚರತಿ. असौ विश्वासम अपि अभिव्यक्तवान् यत् अयं विचार विमर्शः उपयोगकरः भविष्यति, सहैव अफगानिस्तानस्थानां जनानां सहायतायै अपि च सामूहिक रूपेण सर्वेषां देशानां सुरक्षां वर्धयितुम् अपि योगदानं प्रदास्यति। श्री डोभालः अकथयत् यत् अयं विचार विमर्शः एव समयो वर्तते। सम्प्रत्यपि अयं संवादः देहल्यां प्रचलति। अस्मिन् संवादोपवेशने ईरान, कजाकिस्तान, किर्गिज गणराज्यस्य, रूस, तुर्कमेनिस्तान, उज्बेकिस्तान देशाः सम्मिलिताः सन्ति। संवादेऽस्मिन् भारतेन पाकिस्तान चीन देशाभ्याम् आमन्त्रणं प्रदत्तम् आसीत्, परञ्च तौ देशौ नैव आगतवन्तौ। अस्मिन् संवादोपवेशने अफगानिस्तानस्य सुरक्षास्थितौ, उग्रवादविषये मादक पदार्थानाम् उत्पादन प्रक्रियायां च विचार विमर्शम् अभवत्। अस्मिन् संवाद उपवेशने ताजिकिस्तानस्य सुरक्षा परिषदः सचिवः उक्तवान् यत् तस्य देशस्य सीमा अफगानिस्तानस्य निकटे एव वर्तते। एतदर्थं वर्तमान स्थितौ ताजिकिस्ताने भयस्य वातावरणम् अस्ति, यतोहि अफगानिस्ताने मादक पदार्थानां विक्रयणं प्रचलति। एवं प्रकारेण सर्वैः देशाः स्वविचाराः तत्र प्रस्तुतवन्तः, कथितवन्तः च ते सर्वेपि अफगानिस्तान देशाय कोरोना महामारी समये सहायताय प्रदानाय तत्पराः सन्ति। संवाद उपवेशनस्य अनन्तरं सम्मिलिताः देशाः भारताय धन्यवादाः प्रदत्तवन्तः। अग्रिमं संवादोपवेशनं 2022-तमे वर्षे भविष्यति। राष्ट्रव्यापिनः कोविड प्रतिरोधी सूच्यौषध प्रदानाभियानस्य अन्तर्गतम् अधुना यावत् 1,09,63,00,000 च सूच्यौषधानि जनेभ्यः प्रदत्तानि। विगते अहोरात्रे 69,50,000 जनेभ्यः इमानि कोविड प्रतिरोधी सूच्यौषधानि प्रदत्तानि। तत्रैव 66,41,000 जनाः संक्रमिताः जाताः। स्वस्थता प्रतिशतता साम्प्रतं 98.25 परिमिता अंकिता। ह्यः प्रायः 12,000 रोगिणः स्वस्थीभूय गृहं प्रत्यगताः। संस्कृत वार्तायाः संस्करणम् इदम् इदानीम् आकाशवाणीतः प्रसार्यते। सममेव कार्यक्रमोऽयम् आकाशवाण्याः अन्तर्जालपटले www.newsonair.com इत्यत्र अपि च न्यूज ऑन एआईआर चल दूरभाषीय तन्त्रांशे अपि उपलब्धो भविष्यति। केन्द्रीय मन्त्रिमण्डलेन संसत् सदस्य क्षेत्र विकास योजना MP LADS इति अद्य पुनः स्वीकृता। इयं योजना कोविड महामार्याः कारणेन निरस्तीकृता आसीत्। अद्य नवदिल्ल्यां वार्ताहरैः सह संक्षिप्त वार्तायां सूचना प्रसारण मन्त्री अनुराग ठाकुरः उक्तवान् यत् अस्य वित्तीय वर्षस्य अवशिष्टावधेः हेतुः संसदः प्रतिसदस्यं 2,00,000,000 दास्यते। तत्रैव अग्रिमात् वित्तीय वर्षात् प्रतिसदस्यं प्रतिवर्षं 5,00,000,000 दास्यते। सः उक्तवान् यत् अयं पदक्रमः देशे अर्थव्यवस्थायां परिष्कारम् अभिलक्ष्य गृहीतः अस्ति। अत्र श्रीमता ठाकुरेण उक्तं यत् मन्त्रिमण्डलेन नवम्बर मासस्य 15 दिनाङ्के भविष्यमाणं भगवतः बिरसा मुण्डा इत्यस्य जन्मजयन्तीं जनजातीय गौरव दिवस इति रूपेण अपि परिपालनस्य निर्णयः गृहीतः। सः उक्तवान् यत् एतदर्थं नवम्बर मासस्य 15 दिनाङ्कतः 22 दिनाङ्कपर्यन्तं विविधानि आयोजनानि भविष्यन्ति। गतासु 24 होरासु तमिलनाडुराज्ये व्यापक वर्षा अभवत्। इयं वर्षा बंगालस्य कुक्षौ निम्नभारस्य कारणात् अभवत्। निम्नभारस्य बंगालकुक्षेः केन्द्रीय भागात् दक्षिण पश्चिमी भागं भवतः पश्चिमोत्तर भागं भवतः तमिलनाडुराज्यस्य तटं प्राप्तेः सम्भावना अस्ति। ऋतुविज्ञान विभागेन अग्रिमासु 24 होरासु अतिवृष्टेः सम्भावना प्रकटीकृता अस्ति। राज्य सर्वकारेण अद्य श्वः च नव जनपदेषु अवकाशाः उद्घोषिताः अस्ति। देशस्य विभिन्नेषु स्थलेषु छठ पूजा सश्रद्धया मान्यते। श्रद्धालवः अद्य सायंकाले अस्ताचल गामिने सूर्याय अर्घ्यं समर्पयिष्यन्ति। श्वः उदिता उदितागामिने सूर्याय अर्पणेन साकं छठ महापर्वणः समापनं भविष्यति। भारतस्य विंशति प्रतिविंशति क्रिकेट श्रृंखलायाः उपदल नायकः रोहित शर्मा विंशति प्रतिविंशति अन्ताराष्ट्रिय क्रिकेट प्रतिस्पर्धायाः साम्प्रतं दलनायकः भविष्यति। सः विराट कोहल्याः स्थाने आगतवान्। अस्याः श्रृंखलायाः प्रथमा प्रतिस्पर्धा जयपुर नगरे अस्य मासस्य 17 दिनांके भविष्यति। अग्रिमे द्वे प्रतिस्पर्धे रांची नगरे कोलकाता नगरे च भविष्यतः। जलशक्ति मंत्री गजेंद्र सिंह शेखावतः इति प्रोक्तवान् यत् मंत्रालयः देशे पेयजलस्य गुणवत्तायां परिष्कारं कर्तुं प्रयासः करोति। अस्मिन् प्रक्रमे एव 2000 पेयजल परीक्षण प्रयोगशालाः जनपद खंड स्तरेषु च स्थापिताः सन्ति। सः उक्तवान् यत् 6000 प्रयोगशालाः निर्माणाधीनाः सन्ति यासां पूर्तिः एकवर्षे भविष्यति। शेखावत वर्येण जल संरक्षणे विशेष बलं दत्तम्। स्वास्थ्य परिवार कल्याण राज्य मंत्री डॉक्टर भारती पवारः अद्य प्रोक्तवती यत् भारत देशस्य समीपे 37 मासानि एव सन्ति क्षयरोगं दूरीकरणाय। पवार वरेया प्रधानमन्त्रिणः नरेन्द्र मोदिनः वक्तव्यं पुनः उद्घाटितं यत् 25-2000 वर्षे भारतं क्षयरोगमुक्तं भविष्यति। राष्ट्रपतिः रामनाथ कोविन्दः श्वः राष्ट्रपति भवने 150वें राज्यपाल उपराज्यपाल सम्मेलनस्य अध्यक्षतां करिष्यति। राष्ट्रपतेः इदं चतुर्थ सम्मेलनं भविष्यति। इति वार्ताः। समय 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ರಸವಾರ್ತೆ ಬರೆದವರು ಕೇಶವ ಓದುತ್ತಿರುವವರು ಶಾಂತರಾಜು ಎಸ್ ಮಳವಳ್ಳಿ ಅಮೆರಿಕದ ಟೆಕ್ಸಾಸ್ನಲ್ಲಿ ಪೊಲೀಸರಿಗೆ ಮೊದಲೇ ಹೇಳಿ ಅಪರಾಧ ಮಾಡಬಹುದಂತೆ ಅಂದರೆ ನಾನು ಇಂಥ ಅಪರಾಧ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಪೊಲೀಸರಿಗೆ ಮೊದಲೇ ತಿಳಿಸಬಹುದು ಅಪರಾಧ ಮಾಡಕ್ಕೆ 24 ಗಂಟೆ ಮುಂಚಿತವಾಗಿ ಮಾಹಿತಿ ನೀಡಬೇಕು ಮೌಖಿಕವಾಗಿ ಹೇಳಬಹುದು ಅಥವಾ ಲಿಖಿತ ರೂಪದಲ್ಲಿ ಕೂಡ ಮಾಹಿತಿ ನೀಡಬಹುದು ಒಂದು ವೇಳೆ ತಿಳಿಸದೆ ಮಾಡಿದರೆ ಮಾತ್ರ ಅದು ಶಿಕ್ಷಾರ್ಹ ಆಗುತ್ತಂತೆ ಅಂದ್ರೆ ಮೊದಲೇ ತಿಳಿಸಿದ್ರೆ ಅದಕ್ಕೆ ಅವರು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಬಹುದೋ ಏನೋ ಗೊತ್ತಿಲ್ಲ ಕೇರಳದಲ್ಲಿ ವಧುವರರು ಅಡುಗೆ ಪಾತ್ರೆಯನ್ನೇ ದೋಣಿಯನ್ನಾಗಿಸಿ ಕಲ್ಯಾಣ ಮಂಟಪ ತಲುಪಿದರಂತೆ ನದಿ ದಾಟಕ್ಕೆ ದೋಣಿ ಸಿಗದೆ ದೊಡ್ಡ ತಪ್ಪಲೆಯನ್ನೇ ದೋಣಿ ರೀತಿ ಬಳಸಬೇಕಾಯ್ತಾ ಅಂದ್ರ ಹೌದು ಆಳಪ್ಪುಳದಲ್ಲಿ ಇತ್ತೀಚೆಗೆ ಭಾರೀ ಮಳೆಯಿಂದ ಪ್ರವಾಹ ಪರಿಸ್ಥಿತಿ ಉಂಟಾಗಿ ರಸ್ತೆಗಳು ಜಲಾವೃತವಾಗಿದ್ವಂತೆ ಹೀಗೆ ನೀರು ನಿಂತಿದ್ದರಿಂದ ವಾಹನ ಸಂಚಾರ ಸಾಧ್ಯವಾಗಿರಲಿಲ್ಲ ಅದು ನದಿ ತಟದ ಪ್ರದೇಶವೂ ಕೂಡ ಆಗಿರಲಿಲ್ಲ ಆದ್ದರಿಂದ ದೋಣಿ ವ್ಯವಸ್ಥೆ ಆ ಪ್ರದೇಶದಲ್ಲಿ ಇರಲಿಲ್ಲ ಆದರೆ ಮದುವೆ ಮಾಡಿಕೊಳ್ಳೇಬೇಕಿತ್ತಲ್ಲ ಅದಕ್ಕೆ ಹೇಗಾದರೂ ಕಲ್ಯಾಣ ಮಂಟಪಕ್ಕೆ ಹೋಗಲೇಬೇಕಿತ್ತು ಅದಕ್ಕೆ ಈ ಜೋಡಿ ದೊಡ್ಡ ಪಾತ್ರೆಯನ್ನೇ ದೋಣಿಯಂತೆ ಬಳಸಿದೆ ಅವರಿಬ್ಬರು ಅದರಲ್ಲಿ ನಿಂತು ನಗರ ಪ್ರದಕ್ಷಿಣೆ ಮಾಡಿ ಕಲ್ಯಾಣ ಮಂಟಪ ತಲುಪಿ ಮದುವೆ ಆಗಿದ್ದಾರೆ ಗೊರಕೆ ಕಿರಿಕಿರಿ ಉಂಟು ಮಾಡುತ್ತೆ ಆದರೆ ಅದಕ್ಕೆ ಗೊರಕೆ ಸಮಸ್ಯೆ ಇರೋರಿಗೆ ಚಿಕಿತ್ಸೆ ಕೂಡ ಇದೆ ಇನ್ನು ಪ್ರಾಣಾಯಾಮ ಧ್ಯಾನದ ಮೂಲಕ ಕೂಡ ಉಸಿರಾಟದ ಕ್ರಮವನ್ನು ಸರಿಪಡಿಸಿಕೊಂಡ್ರೆ ಗೊರ್ ಗೊರ್ ಅಂತ ಸದ್ದು ಮಾಡದೆ ನಿದ್ದೆ ಮಾಡಬಹುದು ಅಂತಾನು ಹೇಳ್ತಾರೆ ಜೋರ್ಡನ್ನಲ್ಲೊಬ್ಬ ಗೊರಕೆಗೆ ವಿಚ್ಛೇದನದ ಮೂಲಕ ಪರಿಹಾರ ಕಂಡುಕೊಂಡಿದ್ದಾನೆ ಇದೇನು ಆತ ವಿಚ್ಛೇದನ ಕೊಟ್ಟಿದ್ದಕ್ಕೆ ಗೊರಕೆ ಬರೋದು ನಿಂತು ಹೋಯ್ತಾ ಅಥವಾ ಅವನ ಪತ್ನಿಯ ಗೊರಕೆ ಅವನಿಗೆ ಹಿಂಸೆ ಕೊಡ್ತಿತ್ತ ಅಂದ್ರ ಆಗಿದ್ದಿಷ್ಟು ಆತನ ತಾಯಿಯ ಗೊರಕೆ ಶಬ್ದನ ರೆಕಾರ್ಡ್ ಮಾಡಿ ಆತನ ಪತ್ನಿ ಕುಟುಂಬದ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಹಂಚಿಕೊಂಡಿದ್ಲು ಇದರಿಂದ ರೊಚ್ಚಿಗೆದ್ದ ಆತ ಆಕೆಗೆ ವಿಚ್ಛೇದನ ಪರಿಹಾರ ಕೊಟ್ಟಿದ್ದಾನೆ ವಾಹನ ಚಾಲನೆ ಮಾಡುವಾಗ ಹಸು ಅಡ್ಡ ಬಂದು ಅಪಘಾತ ಆಗೋ ಪ್ರಕರಣಗಳು ಅಪರೂಪ ಹಸುವಿನ ನಡಿಗೆ ತುಂಬಾ ನಿಧಾನವಾಗಿರುತ್ತೆ ಹಾಗಾಗಿ ಹಸುವಿಗೆ ಏನೂ ಅಪಾಯ ಆಗದೇ ಇರೋ ತರಹ ವಾಹನ ಸವಾರರು ಜಾಗರೂಕತೆಯಿಂದ ವಾಹನ ಚಲಿಸುತ್ತಾರೆ ಬ್ರೆಜಿಲ್ನಲ್ಲಿ ಕೆರಳಿದ ಹಸುವೊಂದು ಪಾದಚಾರಿಯೊಬ್ಬರಿಗೆ ಗುದ್ದಕ್ಕೆ ಜೋರಾಗಿ ಬಂದಿತ್ತು. ಅದರಿಂದ ತಪ್ಪಿಸಿಕೊಳ್ಳೋಕೆ ಆ ಪಾದಚಾರಿ ದಿಢೀರಂತ ಓಡ್ದ. ಅದೇ ಸಮಯಕ್ಕೆ ಸರಿಯಾಗಿ ವೇಗವಾಗಿ ಬಂದ ಬೈಕ್ಗೆ ಆ ಹಸು ಗುದ್ದಿದೆ. ಆ ಬೈಕ್ ಸವಾರ ಬಿದ್ದು ಪೆಟ್ಟು ಮಾಡಿಕೊಂಡ. ಆ ಹಸುವಿಗೆ ಆ ಪಾದಚಾರಿ ಮೇಲೆ ಏನು ಕೋಪ ಇತ್ತು ಏನೋ ಗೊತ್ತಿಲ್ಲ. ಆದರೆ ಪಾಪ ಬೈಕ್ ಸವಾರ ಆಸ್ಪತ್ರೆ ಸೇರಬೇಕಾಯ್ತು. ಹಾವು ಅಂದ್ರೆ ಹಾವು ಹಾರೋರೇ ಹೆಚ್ಚು. ಮನೆ ಬಾಗಿಲಿಗೆ ಹಾವು ಬಂದ್ರೆ ಜೀವ ಉಳಿಸಿಕೊಂಡ್ರೆ ಸಾಕು ಅಂತ ಹೆದರಿ ಓಡೋದನ್ನ ನೋಡಿರ್ತೀವಿ. ಆದರೆ ವ್ಯಕ್ತಿಯೊಬ್ಬ ಮನೆ ಬಾಗಿಲಿಗೆ ಬಂದ ಹಾವಿಗೆ ಸ್ನಾನ ಮಾಡಿಸಿ ಕುಡಿಯೋಕೆ ನೀರು ಕೊಟ್ಟಿದ್ದಾನೆ. ಮನೆ ಮುಂದೆ ಬರೋ ಹಸುವಿಗೆ ಅಥವಾ ಶ್ವಾನಗಳಿಗೆ ನೀರು ಕೊಡೋ ಸಹಜ. ಆದರೆ ವಿಷಕಾರಕ ಜಂತುವಿಗೆ ನೀರು ಕೊಟ್ಟು ಉಪಚರಿಸೋ ಜೊತೆಗೆ ಆತ ಅದಕ್ಕೆ ಸ್ನಾನ ಕೂಡ ಮಾಡಿಸಿದ್ದಾನಂತೆ. ಅಲ್ಲಿಯವರೆಗೆ ಅದು ಸುಮ್ಮನಿತ್ತ, ಯಾಕೆ ಏನು ಗೊತ್ತಿಲ್ಲ. ನಾಯಿಯ ನಿಯತ್ತಿನ ಬಗ್ಗೆ ಕೇಳೇ ಇರ್ತೀವಿ. ಅಮೆರಿಕದ ನ್ಯೂಜೆರ್ಸಿಲಿ ಧೈರ್ಯಶಾಲಿ ನಾಯಿಯೊಂದು ನೆರೆಮನೆಯ ಮಕ್ಕಳನ್ನ ಕರಡಿಯಿಂದ ರಕ್ಷಿಸಿದೆ. ಮಕ್ಕಳ ಬಳಿ ಹೋಗ್ತಾ ಇದ್ದ ಕರಡಿಯನ್ನ ಆ ನಾಯಿ ಅಂಗಳದ ಆಚೆಯವರೆಗೆ ಅಟ್ಟಿಸಿಕೊಂಡು ಹೋಗಿದೆ. ಆ ಮಕ್ಕಳು ನಾಯಿಯೊಂದಿಗೆ ಸ್ನೇಹ ಬೆಳೆಸಿದ್ವು. ಹಾಗಾಗಿ ಆ ನಾಯಿ ಆ ಪುಟ್ಟ ಸ್ನೇಹಿತರನ್ನ ಕರಡಿಯಿಂದ ರಕ್ಷಿಸಿದೆ. ಬಹುತೇಕ ಗಿನ್ನಿಸ್ ದಾಖಲೆಗಳು ವಿಚಿತ್ರವಾಗಿರುತ್ತವೆ, ಕೆಲವು ಸಾಮಾಜಿಕ ಕಳಕಳಿಯಿಂದನೂ ಕೂಡಿರ್ತವೆ. ಚಿಕ್ಕ ವಯಸ್ಸಲ್ಲೇ ಕೂದಲು ಕಳಕೊಂಡ ಮಕ್ಕಳ ಕೇಶಕಸಿಗಾಗಿ ಕ್ಯಾಲಿಫೋರ್ನಿಯಾದಲ್ಲಿ 24 ಗಂಟೆಗಳಲ್ಲಿ ಸುಮಾರು 153 ಕೆಜಿ ಕೂದಲನ್ನು ಸಂಗ್ರಹಿಸಿ ದಾನ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಗ್ರೇಟ್ ಕಟ್ ಅಂತ ಹೆಸರಿಟ್ಟಿದ್ರು. ಅದರಲ್ಲಿ 2384 ದಾನಿಗಳು ತಮ್ಮ ಕೂದಲನ್ನ ದಾನ ಮಾಡಿದ್ದಾರೆ. ಕೆಲವರಲ್ಲಿ ಮೊಬೈಲ್ ಗೀಯು ವಿಪರೀತವಾಗಿರುತ್ತೆ. ರಸ್ತೆಯಲ್ಲಿ ನಡೆದು ಹೋಗುವಾಗ, ಮೆಟ್ಟಿಲು ಹತ್ತುವಾಗ ಕೂಡ ನೆಲ ನೋಡದೆ ಮೊಬೈಲ್ ನೋಡಿಕೊಂಡೇ ಹೋಗಿ ಬಿದ್ರೂ ಮತ್ತೆ ಮೊಬೈಲ್ ಚಟ ಮುಂದುವರೆಸಿರ್ತಾರೆ. ಪ್ರಾಣಕ್ಕೆ ಅಪಾಯ ಇದೆ ಅನ್ನೋದನ್ನ ಲೆಕ್ಕಿಸದೆ ಮೊಬೈಲ್ನಲ್ಲಿ ತಲ್ಲೀನರಾಗಿರ್ತಾರೆ. ಥಾಯ್ಲೆಂಡ್ನಲ್ಲಿ ಭಾರೀ ಪ್ರತಿಭಟನೆಯನ್ನು ತಡೆಯೋಕೆ ಬಂದ ಪೊಲೀಸರಿಗೆ ಪ್ರತಿಭಟನಾ ನಿರತರು ಕಲ್ಲೇಟಿನ ರುಚಿ ತೋರಿಸಿದ್ದಾರೆ. ಅದರಿಂದ ತಪ್ಪಿಸಿಕೊಳ್ಳೋಕೆ ಪೊಲೀಸರು ರಸ್ತೆ ಮೇಲೆ ಮಲಗಿದ್ದಾರೆ. ಪೆಟ್ಟು ಬೀಳದೇ ಇರಲಿ ಅನ್ನೋ ಚಿಂತೆ ಇದ್ರೂ ಮೊಬೈಲ್ನಲ್ಲಿ ಇಂಟರ್ನೆಟ್ ಬ್ರೌಸ್ ಮಾಡ್ತಿದ್ರಂತೆ. ಅಂತೂ ಮೊಬೈಲ್ ಖಯಾಲಿ ಯಾರನ್ನು ಯಾವಾಗ್ಲೂ ಬಿಡಲ್ಲ ಅನ್ನಕ್ಕೆ ಇದು ಒಂದು ಉದಾಹರಣೆ. ಇದುವರೆಗೂ ರಸವಾರ್ತೆ ಕೇಳಿದಿರಿ. ಪ್ರಧಾನ ಸಂಪಾದಕರು ಟಿಬಿ ನಂಜುಂಡಸ್ವಾಮಿ, ಸುದ್ದಿ ವಿಭಾಗದ ಮುಖ್ಯಸ್ಥರು ಆಕಾಶವಾಣಿ ಬೆಂಗಳೂರು ಕೇಂದ್ರ. ಆಕಾಶವಾಣಿ ಭದ್ರಾವತಿ. ನಾಳೆ ಬೆಳಿಗ್ಗೆ 6:05 ಡಾಕ್ಟರ್ ದೊಡ್ಡರಂಗೇಗೌಡ ಅವರಿಂದ ಚಿಂತನ ಕೇಳುವಿರಿ. ನಾಳೆ ಬೆಳಿಗ್ಗೆ 6:50 ಯುಎಎಚ್ಎಸ್ ನೇಗಿಲ ಮಿಡಿತ. ಬಾಳೆ ಬೆಳೆಯ ನಿರ್ವಹಣೆ ಈ ಕುರಿತು ಹಿರಿಯೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕರು ಹಾಗೂ ತಜ್ಞರೂ ಆದ ನಾಗರಾಜ್ ಕುಸ್ಕೂರ್ ಅವರಿಂದ ಮಾಹಿತಿ ಕೇಳುವಿರಿ. ನಾಳೆ ಮಧ್ಯಾಹ್ನ 12:00 ವನಿತಾ ವಿಹಾರ. ಬಹುಮುಖಿ ಸಾಧಕಿ, ಹಿಂದಿ ಶಿಕ್ಷಕಿ ಹಾಗೂ ಕವಯತ್ರಿ ಶಿವಮೊಗ್ಗದ ಜೆವಿ ನಾಗರತ್ನ ಅವರೊಡನೆ ಸಂದರ್ಶನ ಕೇಳುವಿರಿ. ಆಕಾಶವಾಣಿ ಭದ್ರಾವತಿ. ಸಮಯ 6:37 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.